ಈ ಟೈರ್ ಕಂಪ್ನಿಗಳು ಇರ್ತಾವಲ್ಲ ಅಲ್ಲಿ ಬಳಕೆ ಆಗುತ್ತೆ? ಹಾಂ, ಟೈರ್ ಕಂಪ್ನಿಯಲ್ಲಿ ಸರ್ಟನ್ ಇದು ಅವರು ಬಳಕೆ ಮಾಡ್ತಾರೆ. ಈಗ ಅವರೇ ಟೈರ್ ಕಂಪ್ನಿಗಳು ಅವರು ಪ್ರೊಸೆಸ್ಡ್ ಬಳಕೆ ಮಾಡ್ತಾರೆ. ಅವರು ಈಗ ತಗೊಳ್ಳೋದಿಲ್ಲ ಅಂತಂದ್ರೆ ಅವ್ರಿಗೆ ಈ ಪ್ರೊಸೆಸ್ ಇದು ಆಗೋಗಿದೆ. ಈಗ ನಮ್ಮದು ಇದು ತಂದು ಈಗ ಲೇಬರ್ ಲಾ ಇದು ಅಗ್ರಿಕಲ್ಚರ್ ಲಾಸ್ ತಂದಿದ್ರಲ್ಲ ಸೆಂಟ್ರಲ್ ಗೌರ್ಮೆಂಟು, ಅದು ಅದರ ಡೈರೆಕ್ಟ್ ರೈತರಿಂದನೇ ಖರೀದಿ ಮಾಡ್ತಿದ್ರೇನೋ ಅವರು, ಈಗ ಹಂಗಾಗೋದಿಲ್ಲ. ಅದು ಅವರು ಏಜೆನ್ಸಿ ಮುಖಾಂತರನೇ ಇದು ಮಾಡ್ತಾರೆ, ಪ್ರೊಸೆಸ್ಡ್ ಇದೇ ಮಾಡ್ತಾರೆ. ಪ್ರೊಸೆಸ್ಡ್ ಅಂದರೆ ಈ ಶೀಟನ್ನೇ ಖರೀದಿ ಮಾಡ್ತಾರೆ. ಅಂದರೆ ಉಪಕಸಬುದಾರರು ಅದನ್ನು ಪ್ರೊಸೆಸ್ ಮಾಡಿ ಕೊಡ್ಲಿಕ್ಕೆ ಅವ್ರಿಗೂ ಕೂಡ ಒಂದು ನೌಕರಿ ಸಿಕ್ಕಂಗ ಮಧ್ಯವರ್ತಿ, ಅವೆಲ್ಲ ದೊಡ್ಡ ಕಂಪನಿಗಳು ಮನೆ ಮನೆ ಬಾಗಿಲಿಗೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಅದು ಅದು ಸರಿ, ಅದನ್ನು ಜನರನ್ನ ಇಟ್ಕೊಂಡು ಈಗ ಇದು ಮಾಡ್ತಾರೆ. ಈಗ ಅಂದ್ರೆ ಅವರಿಗೆ ವರ್ಕೌಟ್ ಇದಾಗ್ತದೆ. ಈಗೆಲ್ಲ ನೋಡೋದು ಹಾಗೆ ಅಲ್ಲ, ಈಗ ಅಮೆಜಾನ್ ನೋಡಿ ನೀವು, ಅವ್ರಿಂದ ಬಲ್ಕಲ್ಲಿ ತಗೊಳ್ತಾರೆ, ಹಾಗಾಗಿ ಅವರಿಗೆ ಕಡಿಮೆ ರೇಟಲ್ಲಿ ಕೊಡಲಿಕ್ಕೆ ಇದಾಗ್ತದೆ. ಈಗ ಒಂದು ಕಾರ್ ತಯಾರು ಮಾಡೋಕ್ಕಾದ್ರೆ ಒಬ್ಬರು ಟೈರ್ ಕೊಡ್ತಾರೆ, ಹ್ಯಾಂಡಲ್ ತಯಾರು ಮಾಡೋ ಕಂಪನಿ ಬೇರೆ, ಮಿರರ್ ತಯಾರು ಮಾಡೋ ಕಂಪನಿ ಬೇರೆ, ಅದ್ರಲ್ಲಿ ಚೇರ್ ತಯಾರು ಮಾಡೋ ಕಂಪನಿ ಬೇರೆ, ಎಷ್ಟು ಅದಕ್ಕೆ ಒಂದು ಒಂದು ಯೂನಿಟ್ ಎಷ್ಟು ಜನ ಕೆಲಸ ಮಾಡ್ತಾರೆ. ಹೌದು, ಅದು ಅದು ಸಹಜ ಅದು ಅಲ್ಲ. ಎಷ್ಟು ಇದೆ ಈ ನಿಟ್ಟಿನೊಳಗೆ ಒಟ್ಟಾರೆ ನನಗೊಂದು ಕ್ಯೂರಿಯಾಸಿಟಿ ಏನಂದ್ರೆ ಅದು ಖರ್ಚಿಂದು ಇನ್ವೆಸ್ಟ್ಮೆಂಟ್ ಇದೆ ಅನ್ನುವಂಥದ್ದು ಹೇಳಿದ್ರಿ. ಆದರೆ ಅದರೊಳಗೆ ಉಪ ಬೆಳೆಗಳನ್ನು ಹಾಕಿ ಬರುವಂಥ ಖರ್ಚನ್ನು ತೂಗಿಸ್ಲಿಕ್ಕೆ ಸಾಧ್ಯತೆ ಇದೆ? ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ಅದೇ ನಮಗೆ ಗೊತ್ತಾಯ್ತಾ, ಆ ರಬ್ಬರ್ ಹಾಕಿದಲ್ಲಿ ಬೇರೆ ಯಾವುದನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ನಾನು ಪ್ರಯತ್ನ ಮಾಡಿದೆ ಕಾಳುಮೆಣಸು ಹಾಕಬೇಕಂತೇಳಿ, ತುಂಬ ಪ್ರಯತ್ನ ಮಾಡಿದೆ. ಕಡೆಗೆ ಈ ಕಾಳುಮೆಣಸು ಆಗೋದಿಲ್ಲ, ಅದಕ್ಕೆ ಬೇರೆದೇ ತಳಿ ಹಾಕಬೇಕು ಅಂತೇಳಿ ನಮ್ಮದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಹೇಳಿದರು. ಅದನ್ನ ತಂದು ನೋಡಿದೆ, ಆದರೆ ಸಕ್ಸಸ್ ಆಗಲಿಲ್ಲ. ನೀರು ಹಾಕಿದ್ರೆ ಅದು ಸಕ್ಸಸ್ ಆಗಲಿ ಅಂದರೆ ಏನಂದರೆ ಅದಕ್ಕೆ ಬಿಸಿಲು ತಾಗೋದಿಲ್ಲ. ಕೆಳಗಡೆ ಮರಗಳು ದಟ್ಟವಾಗಿ ಹರಡೋದ್ರಿಂದ ಇದು ಬಿಸಿಲು ತಾಗೋದಿಲ್ಲ. ನಾವು ಸೈಡಿಗೆ ಹಾಕ್ಬೋದು, ಆದರೆ ಆ ಇದು ಪೊಸಿಷನ್ ಇರಬೇಕು ನಮ್ಮ ತೋಟಕ್ಕೆ ಅಷ್ಟೇ. ಸೈಡಿಗೆ ಬಿಸಿಲು ಬರುವಂಥ ಪೊಸಿಷನ್ ಇರಬೇಕು ಅಂದರೆ ಮಾತ್ರ ಸೈಡಿಗೆಲ್ಲ ಕಾಳುಮೆಣಸು ಒಂದು ಹಾಕ್ಬೋದು, ಬಿಟ್ಟರೆ ಮತ್ತೆ ಯಾವುದು ಇದಾಗ ಅದ್ರ ಬಗ್ಗೆ ಭಾರಿ ಜನ ಮಾಡಿ ಇಲ್ಲ ಮತ್ತೆ ಯಾವುದು ಅದಕ್ಕೆ ಇದಾಗ ಅಂತಂದ್ರೆ ಒಳಗಡೆ ಬಿಸಿಲೇ ಬರುವುದಿಲ್ಲ ಅದಕ್ಕೆ ಟೋಟಲಿ. ಹಾಂ, ಟೋಟಲಿ ಬಿಸಿಲೆ ದಟ್ಟವಾಗಿರ್ತದೆ, ಅದ್ರ ಟೊಂಗೆಗಳೆಲ್ಲ ಹರಡ್ಕೊಂಡು ಹೋಗ್ತಾವಲ್ಲ, ಹಾಗಾಗಿ ದಟ್ಟವಾಗಿರ್ತದೆ. ಈ ರಬ್ಬರ್ ಅದು ವಯಸ್ಸು ಮುಗಿದ ಮೇಲೆ ರಬ್ಬರ್ ಕೊಡು ಸ್ಟಾಪ್ ಮಾಡೋದು ಮಾಡುತ್ತೆ? ಹಾಂ, ಅದರದ್ದು ಅದರ ಲೈಫ್ 35 ವರ್ಷ ಅಂತ ಹೇಳ್ತಾರೆ, 30-35 ವರ್ಷ ಲೈಫು. ಆಮೇಲೆ ಅದನ್ನು ಈ ಪ್ಲೈವುಡ್ ಉಂಟಲ್ಲ, ಪ್ಲೈವುಡ್ಡಿಗೆ ಇವರು ಫ್ಯಾಕ್ಟ್ರಿಯವರು ಅದನ್ನು ತಗೊಳ್ತಾರೆ ಪ್ಲೈವುಡ್ ಇದರಲ್ಲಿ. ಅದೆಲ್ಲ ಇಲ್ಲಿ ಅಂದರೆ ಮಂಗಳೂರಿಗೆ ತೊಗೊಂಡೋಗ್ಬೇಕು ನಾವು, ಇಲ್ಲಿ ಅಲ್ಲಿ ಇಲ್ಲಾದರೆ ಫೈರ್ವುಡ್ ಆಗಿ ಯೂಸ್ ಮಾಡ್ತಾರೆ. ಮಂಗಳೂರಿನಲ್ಲಾದರೆ ಅವರು ಪ್ಲೈವುಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯವರು ಇದನ್ನು ತಗೊಂಡು ಅದನ್ನು ಪ್ರೊಸೆಸ್ ಮಾಡಿ ಪ್ಲೈವುಡ್ ಮಾಡ್ತಾರೆ ಅದರಿಂದ. ಒಂದು ಪ್ರಯೋಗ ಮಾಡಿದ ಪ್ರಯೋಗ ಒಂದು ಖುಷಿ ಅದೊಂದು. ಮತ್ತು ಎಷ್ಟೋ ಜನರಿಗೆ ಒಂದು ಕೆಲಸ, ನೀವು ಹೇಳ್ದಂಗೆ ಒಂದು ಉದ್ಯೋಗ ಸಿಗ್ತಲ್ಲ. ಈಗ ನನ್ನ ಇದರಲ್ಲಿ ಇಬ್ಬರು ಇದ್ದಾರೆ, ಅವ್ರಿಗೆ ಪಾಪ ಕೇರಳದವರು ಅವರು. ಮತ್ತು ಇಲ್ಲಿ ಅವರು ನಮಗೆ ಆ ಟೆಕ್ನಿಕ್ ಇಲ್ಲ, ನಮ್ಮ ಜನಕ್ಕೆ ಆ ಟೆಕ್ನಿಕ್ ಇಲ್ಲ. ಮತ್ತು ಸ್ವಲ್ಪ ಅದಕ್ಕೆ ರಾತ್ರಿ ಅವರಿಗೆ 3 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಅಷ್ಟೇ ಕೆಲಸ ಅವರಿಗೆ, ಆದರೆ ಬೆಳಗ್ಗೆ 3:30-4 ಗಂಟೆಗೆ ಏಳ್ಬೇಕು ಅವರು. ಅಂತ ನಮ್ಮದು ಉತ್ತರ ಕನ್ನಡದಲ್ಲಿ ಅಂತ ಸಿಗೋದಿಲ್ಲ. ಅದಕ್ಕೊಂದು ತಂತ್ರ ಇದೆ, ಅವರಿಗೆ ಧೈರ್ಯನೂ ಇದೆ, ಮಾಡ್ತಾರೆ, ಅವ್ರಿಗೆ ಅಭ್ಯಾಸ ಬಲ ಬಂದೋಗಿದೆ ಅವರಿಗೆ. ಇಷ್ಟೆಲ್ಲ ಮಾಹಿತಿಯನ್ನು ಹಂಚ್ಕೊಂಡ್ರಿ ಅಂದರೆ ಒಂದು ಯಾವುದೇ ಬೆಳೆಗೆ ಒಂದು ಕುತೂಹಲ ಇದ್ದೇ ಇರುತ್ತೆ, ಮತ್ತು ಆ ಬೆಳೆಯನ್ನು ಎಷ್ಟೋ ಜನ ಪ್ರಯೋಗಕ್ಕಾಗಿ ನೋಡೋಣ ಹಾಕೋಣ ಅಂತೇಳಿ ತಗೊಳ್ತಾರೆ, ಎಷ್ಟೋ ಜನ ಹುಮ್ಮಸ್ಸಿನಿಂದ ಹಾಕಿ ಕೈ ಸುಟ್ಕೊಂಡಿರ್ತಾರೆ. ನಿಮ್ಮ ಅನುಭವ ಬೇರೆ ರೈತರಿಗೂ ಕೂಡ ಒಂದು ಅನುಕೂಲ ಆಯಿತು ಅಂತೇಳಿ ಅನ್ಕೊಂತೀನಿ. ವಿಶ್ವನಾಥ್ ಭಟ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ರಬ್ಬರ್ ಬೆಳೆ ಬೇಸಾಯ ಕುರಿತು ಕುಮಟಾದ ವಿಶ್ವನಾಥ್ ವೆಂಕಟರಮಣ್ ಭಟ್ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಕಿ. ಗಾಂವೋ ಕೆ ಸರ್ಪಂಚೋ ಕೆ ಲಿಯೆ ಕೊರೋನಾ ವೈರಸ್ COVID-19 ಸೇ ಜುಡಿ ಏಕ್ ಅವಶ್ಯಕ ಸೂಚನಾ, ದೂಸರೆ ರಾಜ್ಯೋ ಔರ್ ಶಹರೋ ಸೇ ವಾಪಸ್ ಆಯೆ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೆ, ಉನ್ಕೋ COVID-19 ಸೇ ಬಚನೆ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೇ ಬತಾಯೆ. ಕ್ವಾರಂಟೈನ್ ಕರ್ನೆ ಸೇ ಪಹಲೆ ಉನ್ಹೆ ಬತಾಯೆ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೆ ಹೈ. ವಿಶ್ವಾಸ ದಿಲಾಯೆ ಕಿ ಡರ್ನೆ ಕಿ ಕೋಯಿ ಬಾತ್ ನಹೀ ಹೈ. ಜಿನ್ಹೆ ಬುಖಾರ್ ಖಾಂಸಿ ಯಾ ಸಾಂಸ್ ಕಿ ತಕಲೀಫ್ ಹೋ ರಹೀ ಹೋ ಉನ್ಕೆ ಸಾಥ್ ಕೋಯಿ ಭೇದ ಭಾವ್ ನಾ ಕರೆ. COVID-19 ಸೇ ಬಚಾವ್ ಜಿಮ್ಮೇದಾರಿ ಹೈ ಆಪ್ಕಿ ಔರ್ ಹಮಾರಿ. ಅಧಿಕ ಜಾನ್ಕಾರಿ ಕೆ ಲಿಯೆ ಅಪ್ನೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾ ಮುಖ್ಯ ಜಿಲ್ಲಾ ಚಿಕಿತ್ಸಾ ಅಧಿಕಾರಿ ಸೇ ಸಂಪರ್ಕ ಕರೆ ಯಾ ಭಾರತ ಸರ್ಕಾರ ಕೆ ಹೆಲ್ಪ್ ಲೈನ್ ನಂಬರ್ 1075 ಪರ್ ಕಾಲ್ ಕರೆ.